ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ ಬಳತಿನವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಕ್ಕೆ ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ ರೈತರ ಕಾಲ್ ಸೆಂಟರ್. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ನಮ್ಮ ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ದಾಳಿಂಬೆಯಲ್ಲಿ ಸಸ್ಯಾಭಿವೃದ್ಧಿ ಕುರಿತು ಹಿರಿಯೂರಿನ ತೋಟಗಾರಿಕಾ ಮಹಾವಿದ್ಯಾಲಯದ ಯೋಜನಾ ಸಹಾಯಕರಾದ ಎಸ್ ಪೂಜಾ ಅವರೊಂದಿಗೆ ಸಂದರ್ಶನ. ನಂತರ ನೇಗಿಲ ಜಗಲಿ ಕಾರ್ಯಕ್ರಮದ ಮರುಪ್ರಸಾರದಲ್ಲಿ ಮಕ್ಕಳ ದಿನಾಚರಣೆ ಹಾಗೂ ಬೆಳೆ ವಿಮಾ ಯೋಜನೆ ಕಾರ್ಯಕ್ರಮ ಕುರಿತು ಮಾತುಕತೆ ಕೇಳುವಿರಿ. ಧೂಮಪಾನದ ವ್ಯಸನ, ತೆಗೆದುಕೊಳ್ಳುವ ಆ ಪ್ರತಿಯೊಂದು ಉಸಿರು ಮಾರಣಾಂತಿಕವಾಗಿರುತ್ತದೆ. ಧೂಮಪಾನ ಮಾಡುವುದರಿಂದ ಹೃದಯಾಘಾತ ಮತ್ತು ಇನ್ನು ಹಲವಾರು ಅಪಾಯಕಾರಿಯಾದ ಕಾಯಿಲೆಗಳು ಉಂಟಾಗಬಹುದು ಹಾಗೂ ಇದರಿಂದ COVID-19 ಆಗುವ ಅಪಾಯವೂ ಸಹ ಬಹಳಷ್ಟು ಪಾಲು ಹೆಚ್ಚಾಗುತ್ತದೆ. ತಂಬಾಕು ಸೇವನೆಯಿಂದ ಕೆಲವು ಕ್ಷಣಗಳಿಗೆ ದೊರಕುವ ಮಜಾ ನಿಮ್ಮ ಮತ್ತು ನಿಮ್ಮ ಕುಟುಂಬಕ್ಕೆ ಆಗಬಹುದು ಒಂದು ಸಜ್ಜಾ. ತಂಬಾಕುಗಳನ್ನು ಹಿಂದೆ ಬಿಟ್ಟು ಬಿಡಿ. ಹೆಚ್ಚಿನ ಮಾಹಿತಿ ಮತ್ತು ನೆರವಿಗಾಗಿ 1-800-112-356 ಈ ಶುಲ್ಕರಹಿತ ಸಂಖ್ಯೆಗೆ ಕರೆ ಮಾಡಿ. ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ನೀಡಲಾಗಿದೆ. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೇಲಿಂಗ್ ಘಟಕ ಸ್ಥಾಪನೆ, ರೇಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ಇದೀಗ ದಾಳಿಂಬೆಯಲ್ಲಿ ಸಸ್ಯಾಭಿವೃದ್ಧಿ ಕುರಿತು ಹಿರಿಯೂರಿನ ತೋಟಗಾರಿಕಾ ಮಹಾವಿದ್ಯಾಲಯದ ಯೋಜನಾ ಸಹಾಯಕರಾದ ಎಸ್ ಪೂಜಾ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ದಾಳಿಂಬೆಯಲ್ಲಿ ಸಸ್ಯ ಅಭಿವೃದ್ಧಿಯನ್ನು ಹೇಗೆ ಮಾಡಬೇಕು ಅಂದರೆ ಹೇಗೆ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಇವತ್ತು ಮಾಹಿತಿ ಮಾಡಿಕೊಡ್ತಾರೆ ನಿಮಗೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಮಾಹಿತಿ ಮಾಡ್ಕೊಳ್ಳೋಕ್ಕೆ ನಮ್ಮ ಜೊತೆಗಿದ್ದಾರೆ ಪೂಜಾ ಎಸ್. ಅವರು ಯೋಜನಾ ಸಹಾಯಕರಾಗಿ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಕೆಲಸ ಮಾಡ್ತಿದ್ದಾರೆ. ನಮಸ್ಕಾರ ಪೂಜಾ ಅವರಿಗೆ. ನಮಸ್ಕಾರ ಪೂಜಾ ಅವರೀಗ ದಾಳಿಂಬೆಯಲ್ಲಿ ಸಸ್ಯ ಅಭಿವೃದ್ಧಿ ಬಗ್ಗೆ ಇವತ್ತು ಮಾಹಿತಿಯನ್ನ ಮಾಡಿಕೊಡಿ. ಈಗ ದಾಳಿಂಬೆಯಲ್ಲಿ ಸಸ್ಯಾಭಿವೃದ್ಧಿ ಅಂದ್ರೆ ಹೇಗೆ ಮಾಡಬೇಕು ಅದರ ಬಗ್ಗೆ ಹೇಳ್ರಮ್ಮ. ಸಸ್ಯಾಭಿವೃದ್ಧಿ ದಾಳಿಂಬೆಯಲ್ಲಿ ಹೇಗ್ ಮಾಡೋದು ಅಂದ್ರೆ ಎರಡು ವಿಧಾನ ಇದೆ. ದಾಳಿಂಬೆ ಕಡ್ಡಿಯಿಂದ ಮಾಡಬಹುದು, ಒಂದು ದಾಳಿಂಬೆ ಗೂಟಿಗಳಿಂದ ಮಾಡಬಹುದು. ಫಸ್ಟ್ ಮೊದಲನೇದಾಗಿ ಹೇಳೋದಾದ್ರೆ ದಾಳಿಂಬೆಯನ್ನು ಕಾಂಡಗಳ ಮುಖಾಂತರ ಸಸ್ಯಾಭಿವೃದ್ಧಿ ಮಾಡಬಹುದು. ಅದರಲ್ಲಿ ಕಾಂಡಗಳ ಮುಖಾಂತರ ಸಸ್ಯಾಭಿವೃದ್ಧಿ ಮಾಡುವಾಗ ಕಾಂಡದ ತುಂಡುಗಳನ್ನು ಕೆಳಭಾಗದಲ್ಲಿ ಟ್ರೈಕೋಡರ್ಮ ಹಾರ್ಜಿಯಾನ ಒಂದು ಶಿಲೀಂಧ್ರದಲ್ಲಿ ಎದ್ದುಬಿಟ್ಟು ಅದು 25 ಗಂಟೆಗಳ ಕಾಲ ಇಡಬೇಕು. ಮೊದಲನೇದಾಗಿ ಅದನ್ನಿಟ್ಟು ನೆಕ್ಸ್ಟ್ ಮುಂದಿನ ದಿನದಲ್ಲಿ ನರ್ಸರಿ ಪ್ಯಾಕೆಟ್ ಅಲ್ಲಿ ಹಾಕೋಬಹುದು. ಅದೊಂದು ವಿಧಾನ. ಆದ್ರೆ ಇನ್ನೊಂದು ಗೂಟಿ ವಿಧಾನ. ಇದು ಸಾಮಾನ್ಯವಾಗಿ ದಾಳಿಂಬೆಯಲ್ಲಿ ಗೂಟಿ ವಿಧಾನ ಹೆಚ್ಚು ಪ್ರಚಲಿತ ಎಲ್ಲಾ ಕಡೆ ನೋಡೋದಾದ್ರೆ. ರೈತರು ಉಪಯೋಗಿಸ್ಕೋಬಹುದು. ಇದು ಸುಲಭವಾಗಿ ನಾವು ಕಂಡು ಬಂದಿರುವ ರೀತಿ ಇದು. ಇದರಲ್ಲಿ ನಾವು ಮೊದಲನೇದಾಗಿ ಏನ್ ಮಾಡೋದು ಅಂದ್ರೆ ಪೆನ್ಸಿಲ್ ಗಾತ್ರದ ಒಂದು ಆರೋಗ್ಯವಂತ ಕಡ್ಡಿಗಳನ್ನು ತಾಯಿ ಗಿಡದಲ್ಲಿ ಆಯ್ಕೆ ಮಾಡ್ಕೋಬೇಕು. ಫಸ್ಟ್ ಮಾಡಿಕೊಂಡು ಆ ಗೂಟಿಗಳನ್ನು ಕಟ್ಟಬೇಕು. ಸೂಕ್ತ ಸಮಯ ಇದಕ್ಕೆ ಜೂನ್ ರಿಂದ ಸೆಪ್ಟೆಂಬರ್ ವರೆಗೂ ನಾವು ಮಾಡಬಹುದು. ಸೂಕ್ತ ಸಮಯ ಅಂದ್ರೆ ಮಳೆಗಾಲದಲ್ಲಿ ಮಾಡಿದ್ರೆ ಹೆಚ್ಚು ಅಭಿವೃದ್ಧಿ ಕಾಣಬಹುದು. ಮತ್ತೆ ಇದಕ್ಕೆ ಬೇಕಾಗಿರೋ ವಸ್ತುಗಳು ಗೋಣಿದಾರ ಬೇಕು ಮೊದಲನೇದಾಗಿ, ಸ್ಪ್ಯಾಗ್ನಮ್ ಮಾಸ್, ಮತ್ತೆ ಒಂದು ದ್ರಾವಣ ಬೇಕಾಗುತ್ತೆ, IBA ಸೊಲ್ಯೂಷನ್ ಬೇಕು. ಇದು ಏನಕ್ಕೆ ಬೇಕಂದ್ರೆ ರೂಟಿಂಗ್ ಬೇರ್ಗಳು ಚೆನ್ನಾಗಿ ಬರಬೇಕು ಅಂದ್ರೆ IBA ಸೊಲ್ಯೂಷನ್ ಹಾಕ್ಲೇಬೇಕಾಗುತ್ತೆ. ಅದಿಲ್ಲ ಅಂದ್ರೆ ನಿಮಗೆ ಕೆರಡಿಕ್ಸ್ ಒಂದ್ ಕೆಮಿಕಲ್ ಸಿಗುತ್ತೆ ಅಂಗಡಿಗಳಲ್ಲಿ, ಅದನ್ನ ತಗೊಂಡ್ ಹಾಕ್ಬೋದು. ಇದು ಪ್ರಮಾಣ ಎಷ್ಟಂದ್ರೆ 10% ಹಾಕೋಬಹುದು ಕೆರಡಿಕ್ಸ್ ಅಂದ್ರೆ 100 ml/1 L ಪ್ರಮಾಣದಲ್ಲಿ ಹಾಕೋಬಹುದು. ಇನ್ನೊಂದು ಮಾಡುವ ವಿಧಾನಕ್ಕೋದ್ರೆ ಮೊದಲನೇದಾಗಿ ಸ್ಪ್ಯಾಗ್ನಮ್ ಮಾಸ್ ಜೊತೆಗೆ IBA ಅಥವಾ ಕೆರಡಿಕ್ಸ್ ಕೆಮಿಕಲ್ನ ಮಿಕ್ಸ್ ಮಾಡ್ಕೊಂಡು ಒಂದ್ ಕಡೆ ಇಟ್ಕೋಬೇಕು. ಅದ್ ಗಿಡದಲ್ಲಿ ಸುತ್ತಳತೆ ಆಗಿ ಕಟ್ ಮಾಡ್ಬೇಕು. ಕಟ್ ಮಾಡೋದಂದ್ರೆ ಒಂದ್ ಸುತ್ತಳತೆ ತೆಗಿಬೇಕು ಕಾಂಡದಲ್ಲಿ, 1 cm ಉದ್ದ ಅಷ್ಟು ತೆಗ್ದು. ಇದು ಸ್ಪ್ಯಾಗ್ನಮ್ ಮಾಸು ಮತ್ತೆ IBA ಮಿಶ್ರಣ ಇರುತ್ತಲ್ಲ, ಅದನ್ನ ಪಾಲಿಥಿನ್ ಹಾಳೆಗಳಿರುತ್ತೆ. ಅದ್ ಪಾಲಿಥಿನ್ ಹಾಳೆಗಳು 150-200 ಗೇಜ್ ಇರಬೇಕು. ಅಷ್ಟು ಥಿಕ್ನೆಸ್ ಇದ್ರೆ ಹಾಕಕ್ಕೆ ಚೆನ್ನಾಗಿರುತ್ತೆ, ಬೇರ್ಗಳು ಹೊರಗಡೆ ಹೊರಡಲ್ಲ. ಹಾಕಿ ಅದನ್ನ ಗೋಣಿ ದಾರದಲ್ಲಿ ಕಟ್ಟಬೇಕು, ಗಟ್ಟಿ ಕಟ್ಟಬೇಕು. ಕಟ್ಬಿಟ್ಟು ದಿನವಿಡಿ ನೀರ್ ಹಾಕ್ಬೇಕು. ಇದು ಮಾಡೋ ವಿಧಾನ. ಈಗ ನೀವು ಒಂದು ಗೂಟಿ ಮೆಥಡ್ ನಲ್ಲಿ ಈ ರೀತಿ ಮಾಡಬಹುದು ಅಂತಂದ್ರೆ ಅದು ಹೆಚ್ಚಾಗಿ ಪ್ರಚಲಿತವಾಗಿರುವಂತ ಒಂದು ಕ್ರಮ ಅಂತ ಹೇಳಿದ್ರಲ್ಲ, ಇದನ್ನ ನೀವು ಹಾಕಿದ ನಂತರ ಅದನ್ನ ಸಸಿ ಬೆಳೆಸಬೇಕಲ್ಲ, ಯಾವ ಒಂದು ಕ್ರಮಗಳನ್ನ ಅನುಸರಿಸಬೇಕು, ಯಾವ ಒಂದು ವಿಧಾನಗಳ ಮುಖಾಂತರ ಅದನ್ನ ಸಸ್ಯನ ಅಭಿವೃದ್ಧಿಗೊಳಿಸಬೇಕಾಗುತ್ತೆ ಅಂದ್ರೆ ಬೆಳೆಸಬೇಕಾಗುತ್ತೆ? ದಾಳಿಂಬೆ ಗೂಟಿಗಳು ಅದು ಸಾಮಾನ್ಯವಾಗಿ ರೈತರೆಲ್ಲ ಸುಲಭವಾಗಿ ಮಾಡ್ಕೋಬಹುದು ಅವ್ರವ್ರ ತೋಟಗಳಲ್ಲಿ. ಇದನ್ನ ನೆಕ್ಸ್ಟ್ 1.5-2 ತಿಂಗಳು ಬೇಕಾಗುತ್ತೆ ಇದು ಬೇರ್ಗಳು ಬರಕ್ಕೆ. ಚೆನ್ನಾಗಿ ಬರಬೇಕು ಅಂದ್ರೆ ಆ ಬೇರ್ಗಳು ಬಂದ ತಕ್ಷಣ ಅದನ್ನ ಕಡ್ಡಿಗಳನ್ನ ಕಟ್ ಮಾಡಬೇಕು, ಸೌರ್ಬೇಕು ಅಂತಾರೆ ಅದನ್ನ ಕನ್ನಡದಲ್ಲಿ. ಸೌರ್ಬಿಟ್ಟು ಅದನ್ನ ನೀಟಾಗಿ ಕಟ್ ಮಾಡಿ ಅದನ್ನ ಒಂದಿನ ಇಲ್ಲ 2 ದಿನ ಮಾತ್ರ ಹೊರಗಡೆ ಇಟ್ಕೋಬಹುದು ಅಷ್ಟೇ. ಅದಾದ ತಕ್ಷಣ ನೀವು ನರ್ಸರಿ ಪ್ಯಾಕೆಟ್ ಮುಂಚೆನೆ ಮಾಡ್ಕೋಬೇಕು. ಆ ನರ್ಸರಿ ಪ್ಯಾಕೆಟ್ ಅಲ್ಲಿ ಕೆಮ್ಮಣ್ಣು ಮತ್ತೆ ಕೊಟ್ಟಿಗೆ ಗೊಬ್ಬರ ಮಿಶ್ರಣ ಎರಡು ಸೇಮ್ ಪ್ರೊಪೋರ್ಷನಲ್ 1:1 ಪ್ರೊಪೋರ್ಷನ್ ಅಲ್ಲಿ ಇಟ್ಕೊಂಡು ಅದನ್ನ ಕಡ್ಡಿಗಳು ಹಾಕಿ ದಿನವಿಡೀ ನೀರ್ ಹಾಕೊಂಡು ಹೋಗ್ಬೇಕು. ಇದು 1 ತಿಂಗಳಲ್ಲೇ ನಮಗ್ ಬಂದ್ಬಿಡುತ್ತೆ, ಅದು ಚಿಗುರು ಬಂದ್ಬಿಡುತ್ತೆ. ಅದನ್ನ ನಾವು 6-7 ತಿಂಗಳವರೆಗೂ ನಾವು ಬೆಳೆಸ್ಕೋಬಹುದು. ಅದಾದ್ಮೇಲೆ ನೀವು ಅಷ್ಟಲ್ಲಿ ನೀವು ಒಂದು ಲ್ಯಾಂಡ್ ಪ್ರಿಪೇರ್ ಮಾಡ್ಕೋಬೇಕು. ಅಷ್ಟು ಮಾಡ್ಕೊಂಡು ನೀವು ನೆಲಕ್ ಹಾಕೊಂಡ್ರೆ ಒಳ್ಳೆ ಫಲ ಸಿಗುತ್ತೆ. ಸಸ್ಯಗಳನ್ನ ಬೆಳೆಸ್ಕೊಂತಾರಲ್ಲ, ಅದ ನಂತರ ಬೇಕಾದ್ರೆ ಯಾರಿಗಾದ್ರೂ ಮಾರಾಟ ಮಾಡಬಹುದು ಒಂದು, ಆಮೇಲೆ ಇಲ್ಲ ತಾವೇ ದಾಳಿಂಬೆ ಬೆಳೆನ ಮಾಡೋರಿದ್ರೆ ಅವರೇ ಬಳಸಬಹುದು. ಈ ಸಸಿ ಬೆಳೆಸುವಂತ ಸಂದರ್ಭದಲ್ಲಿ ಈಗ ಸಾಮಾನ್ಯವಾಗಿ ಯಾವುದೇ ಬೆಳೆ ಇರಲಿ, ಯಾವುದೇ ಒಂದು ಫಸಲು ಇದ್ರೂ ಈ ರೋಗಗಳು ಮತ್ತು ಕೀಟಗಳು ಇದ್ದೇ ಇರುತ್ತೆ. ಒಂದು ಸಸಿ ಇರ್ಬೋದು ಅಥವಾ ದೊಡ್ಡದ ಬೆಳೆ ಬಹಳ ದಿನದ್ದಾಗಿರ್ಬೋದು, ಇದರಲ್ಲಿ ಅಂತ ಒಂದು ಸಮಸ್ಯೆಗಳೇನು ಕಾಣಲ್ವಾ? ಸ್ವಲ್ಪ ಪ್ರಮಾಣದಲ್ಲಿ ನಾವು ನೋಡಬಹುದು. ಇವಾಗ ಸಸಿ ಮಾಡೋ ಟೈಮಲ್ಲಿ ನರ್ಸರಿಯಲ್ಲಿ 1 ತಿಂಗಳ ನಂತರ ಒಂದೊಂದು ಚುಕ್ಕಿ ರೋಗ ಏನಾದ್ರು ಕಂಡು ಬಂದ್ರೆ ಮಾತ್ರ ಅದಕ್ಕೆ ಕೌಂಟ್ ಆಫ್ ಕೆಮಿಕಲ್ ಅಂತ ಬರುತ್ತೆ. ಅದು ಅಕಸ್ಮಾತ್ ನಿಮಗೆ ಚುಕ್ಕೆ ಬಂದ್ರೆ ಅಲ್ಪ ಪ್ರಮಾಣದಲ್ಲಿ ಬಂದ್ರೆ ಏನ್ ಹಾಕಕ್ ಹೋಗ್ಬೇಡಿ. ಜಾಸ್ತಿ ಕಂಡು ಬಂದಲ್ಲಿ ಕೌಂಟ್ ಆಫ್ ಸ್ವಲ್ಪ ಪ್ರಮಾಣದಲ್ಲಿ ಹಾಕಿದ್ರೆ ಸಾಕು. ಅಷ್ಟಾಕ್ರೆ ಡಿಸೀಸ್ ಕಂಟ್ರೋಲ್ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ, ಬ್ಲೈಟ್ ಪ್ರಮಾಣ ಕಮ್ಮಿ ಆಗುತ್ತೆ. ಇನ್ನೊಂದು ಹೇಳೋದಂದ್ರೆ ಪೆಸ್ಟ್ ಕೀಟಗಳ ಕಾಟ ಏನಿರಲ್ಲ ನರ್ಸರಿಯಲ್ಲಿ, ಏನು ಬರಲ್ಲ ನಾನ್ ನೋಡ್ದಂಗೆ, ಡಿಸೀಸು ಏನು ಬರಲ್ಲ, ಹಂಗೆ ಚೆನ್ನಾಗಿ ಬೆಳೆಸ್ಕೋಬಹುದು. ಒಂದ್ ವೇಳೆ ಬಂದ್ರೆ ಮಾತ್ರ ಈ ಕೆಮಿಕಲ್ ಹಾಕೋಬಹುದು. ಇದು ಗೊತ್ತಾಗಿಲ್ಲ ಅಂದ್ರೆ ಬ್ಲೈಟಾಕ್ಸ್ ಅಂತ ಬರುತ್ತೆ, ಬ್ಲೈಟಾಕ್ಸ್ 0.2 ml ಪ್ರಮಾಣದಲ್ಲಿ ಹಾಕೋಬಹುದು. ಕಮ್ಮಿ ಪ್ರಮಾಣನೇ ಹಾಕಿ, ಮೊದಲನೇದಕ್ಕೆ ನರ್ಸರಿ ಅಲ್ಲ. ಈಗ ಸಸಿ ಬೆಳವಣಿಗೆ ಹಂತದಲ್ಲಿ ಇರಬೇಕಾದ್ರೆ ನೀರಿನ ಒಂದು ನಿರ್ವಹಣೆ ಬಹಳ ಮುಖ್ಯ ಆಗುತ್ತೆ. ನೀರನ್ನ ಎಷ್ಟು ದಿನಕ್ಕೊಂದ್ಸರಿ ಕೊಡಬೇಕು ಅಥವಾ ಯಾವ ರೀತಿ ಕೊಡಬೇಕು, ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು? ನೀರಂದ್ರೆ ಮಳೆಗಾಲದಲ್ಲಿ 2 ದಿನಕ್ಕೊಂದ್ಸತಿ ಕೊಟ್ರೆ ಆಗುತ್ತೆ. ಆದ್ರೆ ಒಂದೊಂದು ಏರಿಯಾದಲ್ಲಿ ಮಳೆ ಅಷ್ಟು ಬರೋದಿಲ್ಲ, ಅವಾಗ ಏನ್ ಮಾಡ್ಬೇಕು, ಬೆಳಗ್ಗೆ ಸಂಜೆ ಹಾಕ್ಲೇಬೇಕು. ನೀರ್ ಸಿಂಪರಣೆ ಮಾಡ್ಬೇಕು ಹೊರತು ನೀರ್ ಹಾಕ್ಬಾರ್ದು, ಒಯ್ಯಬಾರ್ದು. ನರ್ಸರಿ ಅಂದ್ರೆ ಗೊತ್ತಿರುತ್ತೆ ಎಲ್ಲಾರ್ಗೂ, ನೀರ್ ಹಾಕ್ಬೇಕು. ಮತ್ತೆ ಒಣಗಸಕ್ ಬಿಡಬಾರ್ದು, ಒಣಗುದ್ರೆ ತೀರಾ ಒಣಗೋಗ್ಬಿಡುತ್ತೆ ನರ್ಸರಿ ಟೈಮಲ್ಲಿ, ಚೆನ್ನಾಗಿ ನೋಡ್ಕೋಬೇಕು. ಸಸ್ಯ ಅಭಿವೃದ್ಧಿ ಮಾಡ್ಬೇಕಾದ್ರೆ ನೀವು ಹೇಳಿದ್ರಾಗ್ಲೇ ಒಂದು ತಾಯಿ ಗಿಡದಲ್ಲಿ ಗೂಟಿಗಳನ್ನು ಕಟ್ಟಿ ಸಸ್ಯಗಳನ್ನು ಅಭಿವೃದ್ಧಿ ಮಾಡಬಹುದು ಅಂತೇಳಿ, ಒಂದು ತಾಯಿ ಗಿಡದಲ್ಲಿ ಎಷ್ಟು ಸಸ್ಯಗಳನ್ನ ಬೆಳೆಸೋ ಸಾಧ್ಯತೆ ಇರುತ್ತೆ ಈ ರೀತಿ? ಒಂದು ತಾಯಿ ಗಿಡದಲ್ಲಿ ನಾವು ಮಿನಿಮಮ್ 150-ವರೆಗೂ ನಾವು ಬೆಳೆಸಬಹುದು. ಅದ್ರ ಮೇಲೆ ನಾವು ಬೆಳೆಸಕ್ ಹೋದ್ರೆ ನಮಗೆ ಏನೋ ನ್ಯೂಟ್ರಿಯೆಂಟ್ಸ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಅಂದ್ರೆ ಈ ಸಸ್ಯ ಅಭಿವೃದ್ಧಿ ಮಾಡ್ಬೇಕಂದ್ರೆ, ಅಂದ್ರೆ ಸಸಿ ಬೆಳೆಸ್ಬೇಕಂದ್ರೆ ವಾತಾವರಣ ಹೇಗಿರ್ಬೇಕಂದ್ರೆ ತಾಪಮಾನ ಮತ್ತೆ ಅದರ ಆರ್ದ್ರತೆ ಇದು ಎಷ್ಟಿದ್ರೆ ಗಿಡಗಳು ಚೆನ್ನಾಗಿ ಬೆಳೀತವೆ? ಅಥವಾ ಇನ್ನೊಂದು ಕೆಲವರೆಲ್ಲ ನೆರಳಿನಲ್ಲಿ ಬೆಳೆಸ್ತಾರೆ, ಇದ್ರ ಬಗ್ಗೆ ಹೇಳ್ರಿ. ನಾವು ಸಸ್ಯ ನರ್ಸರಿಯಲ್ಲಿ ಬೆಳೆಸ್ಬೇಕಂದ್ರೆ ಕನಿಷ್ಠವಾಗಿ 25 ಡಿಗ್ರಿ ಇರಬೇಕು, ಗರಿಷ್ಠ ಅದು 30 ಅಷ್ಟೇ. ಅದ್ರ ಮೇಲೆ ಹೋದ್ರೆ ಗಿಡಗಳು ಒಣಗೋಗೋ ಚಾನ್ಸಸ್ ಇರುತ್ತೆ, ಮತ್ತೆ ಗಿಡ ಸರಿಯಾಗಿ ಬೆಳೆಯೋದಿಲ್ಲ. ನಾವು ನರ್ಸರಿಯನ್ನೇ ಮಗು ತರ ನೋಡ್ಕೋಬೇಕು ಯಾವ್ದೇ ನರ್ಸರಿ ಅಂದ್ರೂ. ಇದ್ರಲ್ಲಿ ಟೆಂಪರೇಚರ್ ಅಂದ್ರೆ ಇತೆ 25-30 ಡಿಗ್ರಿ ವರ್ಗೂ ನೋಡ್ಕೋಬಹುದು. ಅಷ್ಟು ತಾಪಮಾನ ಕಾಪಾಡಬೇಕಂದ್ರೆ ಏನ್ ಮಾಡ್ಬೇಕಾಗತ್ತೆ ನಮ್ಮ ರೈತರು? ಸಸಿ ಒಂದು ನರ್ಸರಿ ಮಾಡುವಂತಾರ, ನರ್ಸರಿ ಮಾಡೋ ಅಂತವ್ರು ಒಂದು ನೆಟ್ ಹೌಸ್ ಮಾಡಿದ್ರೆ ಸಾಕು, ಅದ್ರಲ್ಲೇ ಓಪನ್ ಆಗ್ಬಿಟ್ರು ಸಾಕು, ನೀರು ದಿನವಿಡೀ ಬಿಟ್ಕೊಂಡು ಹೋದ್ರು ನಡೆಯುತ್ತೆ. ಚಿತ್ರದುರ್ಗ ಡಿಸ್ಟಿಕ್ ಅಲ್ಲಿ ಬೆಳಿಬಹುದು ನಾವು ಆರಾಮಾಗಿ, ಓಪನ್ ಆಗಿ ಬೆಳ್ಕೊಂಡು ಹೋಗ್ಬೋದು. ಈಗ ಸಸಿಗಳನ್ನು ಮಾಡಿದಿಂದ ಅಂದ್ರೆ ಸಸಿಗಳನ್ನು ಬೆಳೆಸಿ ಆಗಿಂದ ನಾವು ಭೂಮಿಗೆ ಅದನ್ನ ಶಿಫ್ಟ್ ಮಾಡ್ಬೇಕಾಗತ್ತೆ, ಅಂದ್ರೆ ಅದನ್ನ ನಾಟಿ ಮಾಡ್ಬೇಕಾಗತ್ತೆ ದಾಳಿಂಬೆ ಬೆಳೆಯಂತಾರೋ, ಆ ಸಮಯದಲ್ಲಿ ಏನು ಒಂದು ಎಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕು? ಆಮೇಲೆ ಸಸಿಗಳನ್ನು ನಾಟಿ ಮಾಡಬೇಕಾದ್ರೆ ಅಲ್ಲಿ ಏನೇನೋ ಒಂದು ವಿಧಾನಗಳನ್ನ ನಾವು ಪಾಲಿಸಬೇಕಾಗತ್ತೆ? ನಾವು ನರ್ಸರಿ ಆದ್ಮೇಲೆ ಒಂದ್ ಸ್ವಲ್ಪ ಒಂದಡಿ ಬೆಳೆದಾದ್ಮೇಲೆ ನಾವು ಭೂಮಿಗೆ ಹಾಕ್ಬೇಕು. ಭೂಮಿಗೆ ಏನ್ ಕೊಟ್ಟಿಗೆ ಗೊಬ್ಬರ ಮತ್ತೆ ಮಿಶ್ರಣ ಹಾಕಿ ಅದನ್ನ ಗುಂಡಿ ಒಳಗೆ ಹಾಕ್ಬೇಕು. ನಾವು ನಾಟಿ ಮಾಡಿರೋದಿರುತ್ತಲ್ಲ ಗೂಟಿಗಳು, ಅದು 5x5 meter ಅಂತರ ಇರಬೇಕು ಒಂದು ಗಿಡಕ್ಕೆ ಸ್ಪೇಸಿಂಗ್. ಇದಕ್ಕೆ ನಾವು 277 ಗಿಡಗಳನ್ನ ಹಾಕ್ಬೋದು. ಇನ್ನು 4.5x4.5 meters ಅಲ್ಲಿ 493 ಗಿಡಗಳನ್ನ ಹಾಕ್ಬೋದು. ಈಗ ಸಸಿ ಭೂಮಿಗೆ ನಾಟಿ ಮಾಡಿ ಆಗಿಂದ ಅದರ ಒಂದು ನಿರ್ವಹಣೆ ಪ್ರಾರಂಭವಾಗುತ್ತೆ. ಅಂದ್ರೆ ಈಗ ಮೊದಲು ನರ್ಸರಿಯಲ್ಲಿ ಮಾಡೋ ವಿಧಾನಗಳು ಬೇರೆ ಆಗ್ತವೆ, ಅದು ಭೂಮಿಗೆ ನಾವು ಅದನ್ನ ವರ್ಗಾಯಿಸಿಂದ ಅಲ್ಲಿ ವಿಧಾನಗಳು ಬೇರೆ ಆಗ್ತವೆ. ಯಾಕಂದ್ರೆ ಅಲ್ಲಿ ಸಸಿ ಬೆಳೀತಾ ಹೋಗ್ತದೆ, 6 ತಿಂಗಳಾಗುತ್ತೆ, ವರ್ಷ ಆಗುತ್ತೆ, 2 ವರ್ಷ ಆಗುತ್ತೆ. ಈಗ ಆ ಟೈಮಿಂದಲೇ ಪ್ರತಿ ವರ್ಷನೂ ನಮ್ಮ ಒಂದು ಏನು ಬೇಸಾಯ ಕ್ರಮಗಳು ಬದಲಾಗ್ತಾ ಹೋಗ್ತವೆ. ಯಾವ ಯಾವ ಹಂತದಲ್ಲಿ ಏನೇನು ಕೊಡಬೇಕಾಗುತ್ತೆ? ಮೊದಲನೇದಾಗಿ ನಾವು NPK ರೇಷಿಯೋ ಅಂತ ಹೇಳ್ತಾರೆ, ಸಾರಜನಕ ರಂಜಕ ಪೊಟ್ಯಾಷಿಯಂ. ಇದು ಯಾವ ಪ್ರಮಾಣದಲ್ಲಿ ಹಾಕ್ಬೇಕಂದ್ರೆ ಸಾರಜನಕ 400 gram ಒಂದು ಗಿಡಕ್ಕೆ ನಾನು ಹೇಳ್ತಿರೋದು, ರಂಜಕ 200 gram, ಪೊಟ್ಯಾಷು 200 gram. ಇದು ಬೇಸಿಕ್ ಶಿಫಾರಸು ಮಾಡಲಾಗದ ಒಂದು ಗೊಬ್ಬರ. ಒಂದು ಹೆಕ್ಟರಿಗೆ ಹೇಳೋದಾದ್ರೆ 197 kg ಸಾರಜನಕ, 99 rangaka kg, 99 potash. ಇದು ಒಂದ್ ವರ್ಷದಲ್ಲಿ ಒಂದು ಟರ್ಮ್ ಅಲ್ಲಿ ಹಾಕದಿದು. ನಾವು ಇದು ಕೊಟ್ಟಿಗೆ ಗೊಬ್ಬರ ಎಷ್ಟೆಷ್ಟು ಹಾಕ್ಬೇಕು ಅಂದ್ರೆ ಒಂದ್ ವರ್ಷಕ್ಕೆ 1.25 tons ಹಾಕ್ಬೇಕು. ಮತ್ತೆ ನೀರು ಕೊಡ್ಬೇಕಾದ್ರೂ ಒಂದ್ ಗಿಡಕ್ಕೆ ನೀರು ನೀವು ಭೂಮಿಗೆ ಹಾಕ್ದಾಗ ಅದು ಒಂಥರ ಚೇಂಜ್ ಆಗುತ್ತೆ. 1 week ಒಂದ್ಸತಿ ಹಾಕೋದು, 1 ವಾರಕ್ಕೊಂದ್ಸತಿ ಇಲ್ಲ 2 ವಾರಕ್ಕೊಂದ್ಸತಿ. ಮಳೆ ಜೋರಾಗಿ ಬಿದ್ದಲ್ಲಿ ತೇವಾಂಶ ನೋಡಿ ಹಾಕ್ಬೇಕು. ನಾವು ಜಾಸ್ತಿ ನೀರ್ ಹಾಕಿದ್ರೆ ವಿಲ್ಟ್ ಆಗೋ ಸಾಧ್ಯತೆ ಇರುತ್ತೆ, ನೋಡಿ ಹಾಕ್ಬೇಕು ನೀರು ಅದೊಂದೇ. ಮತ್ತೆ ಡ್ರಿಪ್ ಇರಿಗೇಷನ್ ಅಂತ ಗೊತ್ತಾ ಎಲ್ಲಾರ್ಗೂ, ಅದು ಹನಿ ನೀರಾವರಿ, ಅದ್ ಹಾಕೋದಾದ್ರೆ 2 ವಾರಕ್ಕೊಂದ್ಸತಿ ಹಾಕ್ಲೇಬೇಕು ನೀರು. ಅಂದ್ರೆ ಈಗ ನೀವೆಲ್ಲ ಇದೇನು ಕ್ರಮಗಳನ್ನ ಹೇಳಿದ್ರಲ್ಲ, ಆ ರೀತಿ ಸಸಿ ಮಾಡಿಕೊಂಡು ಆಮೇಲೆ ಅದನ್ನ ಭೂಮಿಗೆ ವರ್ಗಾಯಿಸ್ಕೊಂಡು ಅಲ್ಲಿ ಚೆನ್ನಾಗಿ ಅದನ್ನ ಬೆಳವಣಿಗೆ ಮಾಡಿದ್ರೆ ಮುಂದೆ ಒಳ್ಳೆ ಇಳುವರಿ ಬರುತ್ತೆ ಅಂತ ಹೇಳ್ತೇವೆ. ನಾವು ಈ ತರ ಸಸ್ಯಾಭಿವೃದ್ಧಿ ಕ್ರಮಗಳನ್ನ ತಗೊಂಡು ಚೆನ್ನಾಗಿ FIM ಇಂದ ಹಿಡಿದು ಗೊಬ್ಬರ ಎಲ್ಲಾನು ಹಾಕೊಂಡು ಹೋದಲ್ಲಿ ನಮಗೆ ಹಣ್ಣಿನ ಗಾತ್ರ ಜಾಸ್ತಿ ಕಂಡುಬರುತ್ತೆ. ಒಂದು ಹಣ್ಣು 900 gram ವರೆಗೂ ಬರುತ್ತೆ ಆ ತರ ಮಾಡ್ಕೊಂಡು ಹೋದ್ರೆ. ಈ ರೀತಿಯಲ್ಲಿ ನಾವು ಕ್ರಮಗಳನ್ನು ತಗೊಂಡು ಮಾಡಿದ್ರೆ ಒಳ್ಳೆ ಇಳುವರಿ ನೋಡಬಹುದು. ಒಳ್ಳೇದು ಪೂಜೆ ಅವರೇ, ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಂಡ್ರೆ. ಅಂದ್ರೆ ದಾಳಿಂಬೆಯಲ್ಲಿ ಒಂದು ಸಸ್ಯ ಅಭಿವೃದ್ಧಿ ಹೇಗೆ ಮಾಡಬೇಕು, ಮತ್ತೆ ಏನೇನು ಒಂದು ಕ್ರಮಗಳನ್ನ ಅನುಸರಿಸಬೇಕು, ನೀರಿನ ನಿರ್ವಹಣೆ ಇರ್ಬೋದು ಅಥವಾ ರೋಗ ಮತ್ತು ಕೀಟಗಳ ಒಂದು ನಿಯಂತ್ರಣ ಇರ್ಬೋದು, ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ದಾಳಿಂಬೆಯಲ್ಲಿ ಸಸ್ಯಾಭಿವೃದ್ಧಿ ಕುರಿತು ಹಿರಿಯೂರಿನ ತೋಟಗಾರಿಕಾ ಮಹಾವಿದ್ಯಾಲಯದ ಯೋಜನಾ ಸಹಾಯಕರಾದ ಎಸ್ ಪೂಜಾ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಬಿ ಸಿದ್ದಣ್ಣ. ಈ ಸಲ ಹೆಣ್ಣು ಗಂಡು ಹಂಗೆಲ್ಲ ಮಾತಾಡ್ಬೇಡ, ನಂಗೆ ಇವಳ ಆರೋಗ್ಯ ಮುಖ್ಯ. ಅವಳೇನು ಚೆಂದಾಗ ಅವಳೆ, ಡಾಕ್ಟರ್ಗೆ ಹೇಳಿದ್ಯಾ ಇದಪ್ಪ ಹೆಣ್ಣಾದ್ರೆ? ಡಾಕ್ಟರ್ನ ನಾವು ಕೇಳಿದ್ರು, ಅವ್ರು ಹೇಳಿದ್ರು ಇಬ್ಬರು ಜೈಲ್ಗೆ ಹಾಕ್ತಾರೆ. ಹೆಣ್ಣಾದ್ರೆ ತೆಗಿಸ್ಬಿಡು ಅಂತ ಹಾಗೇನಾರ ಒತ್ತಾಯ ಮಾಡಿದ್ರೆ ನೀನು ಕಂಬಿ ಎಣಿಸ್ತೀಯ, ದಂಡ ಹಾಕ್ತಾರೆ. ಯಾಕವ್ವ ಹಿಂಗೆಲ್ಲ ಯೋಚನೆ ಮಾಡ್ತೀಯ? ಮಗಳು ಮಗನು ತಾಯಿ ಕೂಸು ಇಬ್ರು ಚೆನ್ನಾಗಿದ್ರೆ ಆತ್ ಬಿಡು. ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ಶಿಕ್ಷಾರ್ಹ ಅಪರಾಧ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಅಲ್ಲವನ್ ಏನ್ ಮಾಡ್ಲಿಕ್ಕಿದೆ ಅಂತೀನಿ, ಬಾಂಡಿ ತೊಳೆದ ನೀರು, ಬಟ್ಟಿ ಒಗೆದ ನೀರೆಲ್ಲ ಜನ ಓಡಾಡೋ ರೋಡ್ ನಾಗ ಬಿಟ್ಟಿಯಲ್ಲ. ಬಿಡಪ್ಪ, ಬಿಸಿಲಿಗೆ ಒಡಕ್ ಹೋಗ್ತದೆ. ನೀ ಯಾಕೆ ಚಂತಿ ಮಾಡ್ತಿ ಬಿಡು? ಹಿಂಗ್ಯಾಕಂತಿ, ಆ ಬಚ್ಚಲ್ ನೀರು ಹಿಂಗ್ ಗುಂಡಾಗ ಬಿಟ್ರ ನಿನ್ ಮನಿ ಮುಂದ ಸ್ವಚ್ಛ ಇರ್ತದ. ಅದಕ್ಕೆಲ್ಲ ರೊಕ್ಕ ಬಹಳ ಬೇಕಲ್ಲ. ಇದಕ್ಕ ಪಂಚಾಯತಿ ಒಳಗ ರೊಕ್ಕದ ನೆರವು ಸಿಗ್ತದ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9480985555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಆಕಾಶವಾಣಿ ಚಿತ್ರದುರ್ಗ. ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ನೇಗಿಲ ಜಗಲಿ. ಇಂದಿನ ನೇಗಿಲ ಜಗಲಿ ಕಾರ್ಯಕ್ರಮ ಸರಣಿಯಲ್ಲಿ ಮಕ್ಕಳ ದಿನಾಚರಣೆ ಹಾಗೂ ಬೆಳೆ ವಿಮಾ ಯೋಜನೆ ಕಾರ್ಯಕ್ರಮ ಕುರಿತು ಮಾತುಕತೆ. ತಂದನಾನ ಲಕ್ಷ್ಮಕ್ಕ ಲಕ್ಷ್ಮಕ್ಕ, ಏನ್ ಮಾಡ್ತಿದೀಯವ ಇನ್ನು? ಕೆಲ್ಸ ಕೆಲ್ಸ ಎಲ್ಲ ಮುಗಿಸಿಯೋ ಇಲ್ಲೋ? ಅದೇನೋ ಶಾಲೆಗೆ ಮಕ್ಕಳ ದಿನಾಚರಣೆ ಅಂತ ಮಾಡ್ತಿದಾರಂತೆ, ನೀನು ಬರ್ತೀಯ ಹೆಂಗೆ? ಓ ಭಾಗಿರ್ಜಕ್ಕ, ಎಲ್ಲಾಗುತ್ತವ ಈಗ, ಇನ್ನು ಕೆಲ್ಸನೇ ಆಗಿಲ್ಲ, ಬಟ್ಟೆ ಏನು ಒಂದ್ ರಾಶಿ ಬಿದ್ದಾವೆ. ಅಯ್ಯೋ ಅವೆಲ್ಲ ಇರೋದೆ ಲಕ್ಷ್ಮಕ್ಕ, ಅವನ್ನ ಯಾವಾಗಿದ್ರು ಮಾಡ್ಬೋದು. ನಮ್ ಹೈಕ್ಲೆಲ್ಲ 2 ವರ್ಷದ ಮ್ಯಾಗೆ ಶಾಲೆಗೆ ಹೋಗ್ಕವೆ. ಹೋಗ್ ಬರೋಣ ಬಾ ನಾವುನು. ಹಂಗಂತೀಯ, ತಡಿಯವ ಬರ್ತೀನಿ. ಅಗೋ ರಾಮಣ್ಣನ ಗಾಡಿ ಹೊಂಟ್ಕೊಂಡು ಎಲ್ಲ ಹೊಂಟನೆ. ರಾಮಣ್ಣ, ಓ ರಾಮಣ್ಣ, ಏನ್ ಕುಂಟೆ ಹಿಡ್ಕೊಂಡು ಎತ್ಲಗ ಹೊಂಟಿ? ಏನ್ ಹೇಳ್ಕಿರ್ಜಕ್ಕ, ಕಟ್ಟೆ ಹೊಲ್ದಾಗ ಕಡ್ಲೆ ಹಾಕಿನಲ್ಲ, ಎಡೆ ಕುಂಟೆ ಒಡೆಯನಂತ ಹೊರಟಿದ್ ನೋಡು. ಅಲ್ಲ ಇವತ್ ನಮ್ಮೂರ್ ಶಾಲೆಗೆ ಅದೇನೋ ಮಕ್ಕಳ ದಿನಾಚರಣೆ ಕಾರ್ಯಕ್ರಮ ಅಂತಿದ್ರು. ನೀನ್ ಆ ಶಾಲೆ ಕಮಿಟಿ ಮೆಂಬರ್ ಅಲ್ಲೇನಣ್ಣ? ಹಂಗಿದ್ರು ಹೊಲಕುಂಟಿಯಲ್ಲ. ಅಯ್ಯೋ ಹೌದಲ್ಲವ, ಮರ್ತೆ ಬಿಟ್ಟಿದ್ ನೋಡು. ಇರು, ನನ್ ಮಗ ಫೋನ್ ಮಾಡಿ ಹೇಳ್ತೀನಿ, ಅವನು ಎಡೆ ಕುಂಟಿನಾರ ಒಡೆಯಕ್ ಹೋಗ್ತಾನೆ. ರಮಣ, ನಿನ್ ಮಗ ವೆಂಕಟೇಶ ಪ್ಯಾಟೆಲಿ ಇಂಜಿನಿಯರ್ ಇದಾನಲ್ವಾ, ಅವನೇನ್ ಹೊಲ್ದ ಕೆಲ್ಸ ಮಾಡನ್ ಹೇಳು. ಲಕ್ಷ್ಮಕ್ಕ, ನೀನ್ ನೋಡಿಲ್ಲೇನವ ಅವನ್ನ? ಅವನು ಸಣ್ಣವನಿದ್ದಾಗಿಂದನೇ ಹೊಲ ಅಂದ್ರೆ ಪ್ರಾಣ ಬಿಡ್ತಿದ್ದ ಕಣವ. ಅವ್ರ ಅಪ್ಪನ ಜೊತೆಗೆ ಯಾವಾಗ್ಲೂ ಹೊಲ್ದಾಗೆ ಇರ್ತಿದ್ನವ. ಆದ್ರೆ ಈಗೇನೋ ಓದೇನೆ, ಪ್ಯಾಟೆ ಕೆಲ್ಸನೂ ಸೇರ್ಕೊಂಡಾನೆ. ಈಗ ಹೆಂಗದನೋ ಏನೋ ಗೊತ್ತಿಲ್ಲವ. ಫೋನ್ ಮಾಡ್ದೆ, ಈಗ ನನ್ ಮಗ ಬರ್ತಾನೆ, ಅವನಿಗೆ ಇವತ್ತು ಸೆಕೆಂಡ್ ಶಿಫ್ಟ್ ಡ್ಯೂಟಿ ಐತಿ, ಮನೆಯಾಗಿದ್ದಾನೆ. ಲಕ್ಷ್ಮಕ್ಕ, ಅವನು ಯಾವಾಗ್ಲೂ ಹೊಲ ಮರ್ತಿಲ್ ಕಣಕ್ಕ, ಅವನು ಭೂಮಿ ತಾಯಿ ಮೇಲೆ ಅಷ್ಟೇ ಪ್ರೀತಿ ನೋಡು. ಅಲ್ಲ, ಈಗಿನ ಮಕ್ಳು ಒಂದ್ ಚೂರು ಓದಿದ ಕೂಡ್ಲೇ ಹೊಲ ಮನಿ ಮರ್ತೆ ಬಿಡ್ತಾರೆ, ಅಂತದ್ರಾಗ ಈ ಹುಡುಗ ಹೆಂಗ್ ನೋಡ್ಗೇಜಕ್ಕ? ಹೂ ಲಕ್ಷ್ಮಕ್ಕ, ನಾವುನು ಮಕ್ಳನ್ ಬೆಳೆಸುವಾಗ್ಲೇ ಅವ್ರಿಗೆ ನಮ್ ಭೂಮಿ, ನಮ್ ಹಳ್ಳಿ, ನಮ್ ಕುಟುಂಬ ಅಂತ ಪ್ರೀತಿ ಬರಂಗ್ ಬೆಳೆಸ್ಬೇಕಣವ. ನಮ್ ರಾಮಣ್ಣ ಹಂಗೆ ಮಾಡ ನೋಡು. ಹೌದ್ ಗಿರ್ಜಕ್ಕ, ಓದಿಗೂ ಯಾವಾಗ್ಲೂ ತೊಂದ್ರೆ ಮಾಡಿಲ್ಲ, ಜೊತೆ ಜೊತೆಗೆ ಹೊಲಕ್ಕೂ ಕರ್ಕೊಂಡು ಹೋಗ್ತಿದ್ದೆ. ರಜಾ ಇದ್ದಾಗಂತೂ ಪೂರ್ತಿ ಹೊಲ್ದಾಗಿದ್ದು ನನಗೆ ಸಹಾಯ ಮಾಡ್ತಿದ್ ನೋಡು. ಮತ್ತೆ ಈಗ ನಾನು ನಮ್ಮ ಹೊಲ ಸುತ್ತಲು ತ್ಯಾಗ, ಸಿಲ್ವರು, ಒಂಗೆ, ಬೇವಿ ಮರ ಹಾಕಿದಿನಲ್ಲ, ಅವನ್ನೆಲ್ಲ ಅವನೇ ಹಾಳೆ ಹಾಕ್ಸಿದ್ ನೋಡು. ಓಹೋ ಹೌದೇನ್ ರಮಣ, ಈ ದೊಡ್ಡ ದೊಡ್ಡ ಮರ ಹೊಲ್ದಾಗ ಹಾಕಿದ್ರೆ ಬೆಳಿಗ್ಗೆ ನೆರಳು ಹಾಕತ್ತಲ್ಲ ರಮಣ? ನಾನು ಹಂಗೆ ಹೇಳಿದ್ ಲಕ್ಷ್ಮಕ್ಕ, ಅದಕ್ಕೆ ನನ್ ಮಗ ಇಲ್ಲಪ್ಪ, ಹೊಲ ಅಂದ್ಮೇಲೆ ಎಲ್ಲ ಇರ್ಬೇಕು, ಅವ ಹಂಗ್ ನೋಡಿದ್ರೆ ಗಾಳಿ ತಡಿತೇವೆ, ನನ್ ಬೆಳೆಗೂ ಎಫೆಕ್ಟ್ ಮಾಡಲ್ಲ ಅಂದ. ಮತ್ತೆ ನೀನು ನಮ್ಮನ್ನ ಸಾಕಿ ದೊಡ್ಡವನ್ ಮಾಡಿದ್ದಕ್ಕೆ ನಾನು ನಿನ್ಗೆ ಆಸರಾಗಿ ನಿಂತೀನಿ, ಹಂಗೆ ಈ ಮರಗಳು ಕೂಡ ಮುಂದೆ ನಿಂಗೆ ಆಸರೆ ಆಗ್ತವೆ ಅಂದ. ಹೌದು ರಮಣ್ಣ, ಹಿಂಗೆಲ್ಲ ಹೇಳದ್ನ, ಆ ಮರ ಗಿಡ ಎಲ್ಲ ನಮ್ಗೆ ಹೆಂಗ್ ಆಸರೆ ಆಗ್ತಾವ್ ರಮಣ್ಣ? ಈಗ ತ್ಯಾಗ ಸಿಲ್ವರ್ ಮರಗಳನ್ನೆಲ್ಲ ನಾವು ಮರಮುಟ್ಟಗೆ ಉಪಯೋಗಿಸ್ತೇವಲ್ ಗಿರ್ಜಕ್ಕ, ಅವೇ ನಮಗೆ ಲಾಭ ತಂದ್ಕೊಡ್ತಾವೆ ಅಂತೇವು. ಓ ಕರೆಕ್ಟ್ ನೋಡ್ ರಮಣ, ಬಹಳ ಜಾಣ ಇದಾನೆ ನಿನ್ ಮಗ. ಲಕ್ಷ್ಮಕ್ಕ, ರಾಮಣ್ಣ ಇಲ್ಲ ಮಾತಾಡ್ಕೊಂಡು ಹೊತ್ಕೊಳ್ಳದ್ವಿ ನೋಡವ್ವ. ನೋಡ್ರಿ ಹೊತ್ತಾತು, ಆ ಮಕ್ಕಳ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗೋಣ. ಸರಿ ಗಿರ್ಜಕ್ಕ, ಹೋಗೋಣ. ಹಂಗೆ ಮೇಸ್ಟ್ರಿಗೆ ನಮ್ಮ ಹೊಲ, ಪ್ರಕೃತಿ, ನಮ್ಮ ಹಳ್ಳಿ, ನಾವ್ ಬೆಳೆ ಬೆಳೆ ಬಗ್ಗೆ ಮಕ್ಳಿಗೆ ಹೇಳ್ರಿ ಅಂತ ಹೇಳ್ಕೊಡೋಣ. ಹೌದು, ಇದನ್ನೇ ಹೇಳ್ಬೇಕು ಮಕ್ಳಿಗೆ, ಸಣ್ಣ ಇರುವಾಗ್ಲೇ ನಮ್ಮ ವ್ಯವಸಾಯ ಪದ್ಧತಿ, ಹಳ್ಳಿ ಬಗ್ಗೆ ಗೌರವ ಬರಂಗ್ ಮಾಡ್ಬೇಕು. ಅಗೋ ವೆಂಕಟೇಶ್ ಬಂದ, ನೀವು ನಡೀರಿ. ಲಕ್ಷ್ಮಕ್ಕ, ಗಿರ್ಜಕ್ಕ, ನಾನು ನಿಮ್ ಹಿಂದೆನೆ ಬರ್ತೀನಿ. ನಡೀರ್ ನಡೀರ್ ಹೋಗೋಣ. ಶರಣು ತಾಯೇ ಶರಣು, ಆದಿಶಕ್ತಿ, ಪರಾಶಕ್ತಿ, ಶಂಕರಿ, ಶಾಂಭವಿ, ತಾಯಿ ಉಚ್ಚಂಗಿ, ನಮೋ ನಮಃ. ಈ ಮದಕರಿ ನಾಯಕ ಏನನ್ನೂ ಬೇಡಿದವನಲ್ಲ ತಾಯಿ, ಇಂದು ನಿನ್ನ ಅನುಗ್ರಹವನ್ನು ಅರಸಿ ಬಂದಿರುವ ಈ ಚಿತ್ರದುರ್ಗದ ಕೂಸನು ಅರಸು ತಾಯಿ ಅರಸು. ಎಡಗಡೆಯ ಪ್ರಸಾದ, ಹೆದರಿಸುತ್ತೀಯೇನೆ ನಿನ್ನ ಮಗನನ್ನು? ಚಿತ್ರದುರ್ಗ ಮದಕರಿ ನಾಯಕರ ಶೌರ್ಯ ಪರಾಕ್ರಮಗಳ ಬಗ್ಗೆ ನಿನಗೆ ಶಂಕೆ? ಮದಿಸಿದ ಆನೆಯ ಮದವಡಿಗಿಸಿ ಮದಕರಿಗಳೆಂಬ ಖ್ಯಾತಿಯನ್ನು ತನ್ನವರಿಗಾಗಿಯೇ ಉಳಿಸಿ ಹೋದ ಚಿತ್ರನಾಯಕ ನಮ್ಮ ವಂಶದ ಮೂಲಕಾರಕ, ಶತ್ರುಗಳ ಪಾಳ್ಯಕ್ಕೆ ನುಗ್ಗಿ ಸಾಳುವ ನರಸಿಂಹನ ಪಟ್ಟದ ಕುದುರೆಯನ್ನೇ ಆರಿಸಿಕೊಂಡು ಬಂದ ಹರಿಭಯಂಕರ ಮೋಟುಗೈ ತಿಮ್ಮಣ್ಣ ನಮ್ಮ ವಂಶದ ದೊಡ್ಡಣ್ಣ. ದೇವಪುರದ ಕೋಟೆಯಿಂದ ಹಿಡಿದು ಹರಪ್ಪನಹಳ್ಳಿಯ ಕೋಟೆಯವರೆಗೂ ಆಧಿಪತ್ಯವನ್ನು ವಿಸ್ತರಿಸಿ ತರೀಕೆರೆಯ ದಂಡನ್ನು ಒಡೆದೋಡಿಸಿದ ಗಾದೂರಿ ಮಲೆಯ ಹೆಬ್ಬುಲಿ ಕಸ್ತೂರಿ ರಂಗಪ್ಪ ನಾಯಕ ನಮ್ಮ ವಂಶದ ಮಹಾಪುರುಷ. ಸೀರೆ ಯುದ್ಧದಲ್ಲಿ ಗಂಡುಗೊಡಲಿಯಿಂದಲೇ ಶತ್ರುಗಳ ಶಿರಗಳನ್ನು ಈಡಾಡಿ ಅದರ ಪರಾಕ್ರಮವನ್ನು ಪ್ರದರ್ಶಿಸಿದ ಗಂಡುಗೊಡಲಿಯ ಸರ್ಜಾ ಇಮ್ಮಡಿಯ ಮದಕರಿ ಭೂಪಾಲ ಸಮನದೋಳ್ ರಣಲೋಲ. ಹೊರಗೆ ಕತ್ತಿ ಇಡದೆ ಸದಾ ಶತ್ರುಗಳ ರಕ್ತದಿಂದಲೇ ತನ್ನ ಕತ್ತಿಗೆ ಮಜ್ಜನ ಮಾಡಿಸುತ್ತಿದ್ದು ಸಮರ ವಿಜಯನಂತೆ ಮಿಂಚಿ ಮರೆಯಾದ ರಾಜ ಬಿಚ್ಚುಗತ್ತಿ ಭರಮಣ್ಣ ನಾಯಕ ನಮ್ಮ ನಾಯಕ ಕುಲತಿಲಕ ಅಂತಹ ರಣಕಲಿಗಳ ರಕ್ತವನ್ನು ಹಂಚಿಕೊಂಡು ಹುಟ್ಟಿದ ಈ ರಣ ಭಯಂಕರ ಕಾಮಗೇತಿ ಕುಲತಿಲಕ ಗಂಡರ ಗಂಡ ರಣಪ್ರಚಂಡ ಈ ಗಂಡುಗಲಿ ಮದಕರಿ ನಾಯಕನ ಬಾಹುಬಲದ ಬಗ್ಗೆ ನಿನಗೆ ಅಪನಂಬಿಕೆಯೇ ತಾಯಿ? ಆಪತ್ಸಮದಲ್ಲಿ ಹತಾಶಗೊಳಿಸುತ್ತಿರುವೆಯೋ ಅಥವಾ ಈ ನಿನ್ನ ಮಗನನ್ನು ಕೆಣಕಿ ಪರೀಕ್ಷೆ ಕೊಡುತ್ತಿರುವೆಯೋ? ಹೇಳು ತಾಯಿ ಹೇಳು. ಇದು ಚಿತ್ರದುರ್ಗದ ಮಾನಾಪಮಾನದ ಪ್ರಶ್ನೆ. ಇಂದು ಈ ಚಿನ್ಮೂಲಾದ್ರಿಗೆ ಬಂದು ಒದಗಿರುವ ಕೇಡನ್ನು ಬೇರು ಸಹಿತವಾಗಿ ಕಿತ್ತೊಗೆಯುವುದಲ್ಲಿ ಈ ನಾಯಕನ ತಲೆ ಹೋದರೂ ಸರಿಯೇ ತಲೆ ಬಾಗುವನಲ್ಲ ತಾಯಿ. ಇದು ತಾಯಿ ಏಕನಾಥೇಶ್ವರಿ ಮೇಲಾಣೆ ಕನ್ನಡ ತಾಯಿ. ಕಿತ್ತೂರಿನ ಕೇಸರಿ ಚೆನ್ನಮ್ಮ ಮತ್ತು ತ್ಯಾಕರೆಯವರ ನಡುವೆ ನಡೆಯುವಂತಹ ಕೆಚ್ಚೆದೆಯ ಕನ್ನಡಾಭಿಮಾನದ ಒಂದು ಕಿರು ಸಂಭಾಷಣೆಯನ್ನು ಕೇಳೋಣ. ಚೆನ್ನಮ್ಮ ರಾಣಿಯವರೇ, ನೀವು ನಮಗೆ ಕಪ್ಪ ಕೊಡಲೇಬೇಕು. ಏನು ಕಪ್ಪ? ಕಪ್ಪ ಕೊಡಬೇಕೇ ಕಪ್ಪ? ನಮ್ಮ ಮನೆಗೆ ಬಂದು ನಮ್ಮ ಬಳಿಯೇ ಕಪ್ಪ ಕೇಳುವಷ್ಟು ಸೊಕ್ಕೆ ನಿನಗೆ? ಉಂಡ ಮನೆಗೆ ಎರಡು ಬಗೆಯಿವೆಯಾ ದ್ರೋಹಿ? ಚೆನ್ನಮ್ಮ ರಾಣಿಯವರಿ, ನಿಮ್ಮ ಮಾತು ತುಂಬಾ ತುಂಬಾ ಅತಿಯಾಯಿತು. ಯಾಕರೆ ಸಾಹೇಬರೇ, ನೀವೇನು ಈ ನಾಡಿನ ಬಂಧುನ ಬಳಗಾನ? ಅಣ್ಣ ತಮ್ಮಂದಿರ, ಆಕಾಶ ಮಳೆ ಸುರಿಸುತ್ತದೆ, ಭೂತಾಯಿ ಬೆಳೆ ಕೊಡುತ್ತಾಳೆ, ನೀವೇನು ಮಾಡೀರಿ? ನಿಮಗೇಕೆ ಕೊಡಬೇಕು ಕಪ್ಪ? ಚೆನ್ನಮ್ಮ ರಾಣಿಯವರಿ, ನೀವು ನಮಗೆ ಕಪ್ಪ ಕೊಡಜೆ ಓಜಾಳಿ. ನಮ್ಮ ಸೈನಿಕರು ಯುದ್ಧಕ್ಕೆ ಸಿದ್ಧರಾಗಿದ್ದಾರೆ. ನಿಮ್ಮ ಕೋಚೆಯ ಬಾಗಿಲನ್ನು ಒಡೆದು ನಿಮ್ಮ ಮೇಲೆ ದಾಳಿ ಮಾಡುತ್ತಾರೆ. ಯಾಕರೇ ಕನ್ನಡಿಗರ ಮಾನಾಭಿಮಾನ? ನಿನ್ನಂತ ಕಜ್ಜಿ ನಾಯಿಗೇನ್ ಗೊತ್ತೈತಿ? ಇದು ಕೆಚ್ಚದ ಕಲಿಗಳಿಟ್ಟಿರೋ ನಾಡೈತಿ, ಬೀಡೈತಿ. ಇಂತ ನಾಡ್ಗ ಜೀವ ಭಯ ತೋರ್ಸ್ಲಿಕ್ ಬರ್ತಿ? ಬದುಕೋ ಆಸಿ ನಿನಗಿದ್ದಂಗಿಲ್ಲ. ನಿನ್ನ ಹೋಳ್ಸಾಸಿ ನನ್ಗೂ ಇಲ್ಲ. ಎತ್ತ ತಾಯಿಯನ್ನ ಕತ್ತಿ ಚಿಕಿ ಒಳ ಸಂಚು ಮಾಡಿ ಸಾಯ್ಸಂತ ನಿಮ್ಮಂತ ಮಂಗ್ಯ ನನ್ ಮಕ್ಳು ಮಾತ್ಕೇಳಕ ನಶಂಡಲ್ರಿ. ಕಿತ್ತೂರಾಣಿ ಚೆನ್ನಮ್ಮನ ಪಟ್ಟಾದನೆ ಅಪ್ಪಣೆ ಕೊಡ್ರೆ ತಾಯಿ, ಕಾಲ್ ಕೆದ್ರಕೊಂಡ್ ಜವಳಕ್ ಬಂದ್ರೆ ಕೆಂಪು ಮುಸುಡಿ ಕೊತಿನ ಹೊಟ್ಟಡಸೇಳಕ್ ಬಿಡ್ತೀನಿ. ಲಕ್ಷ್ಮಕ್ಕ, ನಮ್ಮೂರ್ ಮಕ್ಕಳು ಅದೇಟಾ ಕಂಚನಾಗೆ ಡ್ಯಾನ್ಸ್ ಮಾಡಿದ್ರು, ಹಾಡ್ ಹೇಳಿದ್ರು, ಎಷ್ಟ್ ಚಂದ ಮಾತಾಡಿದ್ರಲ್ಲ ನವ್ವ. ಕಾರ್ಯಕ್ರಮ ಅಂತೂ ಬಾಳ್ ಚಲೋ ಆತ್ ನೋಡು. ಹೌದ್ ಗಿರ್ಜಕ್ಕ, ಈಗಿನ ಹುಡುಗ್ರು ಬಿಡವ ಒಂದ್ಕಿಂತ ಒಂದ್ ಚೆನ್ನಾಗ್ ಮಾಡಿದ್ರು ನೋಡ್ ಡ್ಯಾನ್ಸ್. ನಮ್ ವೆಂಕಟೇಶ್ ಬೇರೆ ಹೊಲಕ್ ಬೇರೆ ಹೋಗ್ಯಾನ ನೋಡಮ್ ಬರ್ರಿ, ಹೊಲ್ದಾಗ ಏನ್ ಮಾಡ್ತದಂತ. ಹ್ಮ್ ನಡಿ ಲಕ್ಷ್ಮಕ್ಕ, ನಾವು ಹೊಲಕ್ ಹೋಗಣ. ಹ್ಮ್ ನಡಿವ ಹೋಗೋಣ. ಅಯ್ಯೋ ಇದೇನು ಈ ಪಟ್ಟಿ ಮಳೆ ಸುರಿದು ನನ್ ಮೆಕ್ಕೆಜೋಳ ಎಲ್ಲ ಹೋಗ್ಬಿಡ್ತಾರಪ್ಪ, ಈಗ ಏನ್ ಮಾಡೋದೇವ್ರಿ? ಏ ರಮಣ, ಅದ್ಯಾಕ ಹಂಗ ತಲೆ ಚಿಚ್ಕೊಂತಿದ್ಯಾ? ಏನಾತಪ್ಪ ಅಂತದು ನೋಡ್ ಲಕ್ಷ್ಮಕ್ಕ, ಹೊಲ ತುಂಬಾ ಎಲ್ಲ ನೀರು, ಈಗ ಮಳೆ ಬಂದ್ರೆ ಹೆಂಗವ? ಓ ಹೌದಲ್ಲ, ನೀರು ಹೊರಗೆ ಹಾಕ್ದೇ ಇರೋಷ್ಟು ತುಂಬಕೊಂಡ್ಬಿಟ್ಟೈತ್ ಮಳೆ. ಏನಿಲ್ಲ ಅಂದ್ರೆ ಈ ಸಾರಿ 2 ಎಕರೆಗ 80 ಚೀಲ ಮೆಕ್ಕೆಜೋಳ ಬರ್ತಾವ ಅನ್ಕಂಡಿದ್ದೆ. ಬೀಜ ಗೊಬ್ಬರಿ ಔಷಧಿ ಎಷ್ಟೆಲ್ಲ ಮಾಡ್ದವ. ಹೌದ್ರ ಮಣ್ಣ, ನಮ್ ರೈತರು ಬಾಳೆನೆ ಇಷ್ಟ ಅಲ್ಲ, ಒಮ್ಮ ಹಿಂಗ ಮಳೆ ಬಂದ್ ಕೆಡ್ತತಿ, ಒಂದ್ಸರಿ ಮಳೆ ಹೋಗ್ ಕೆಡ್ತತಿ. ಏನ್ ರಮಣ ಲಕ್ಷ್ಮಕ್ಕ, ಒಳ್ಳೆ ಮಳೆ ಅಲ್ವಾ? ಚೆನ್ನಾಗಿ ಬಂದೈತ್ ನೋಡ್ರಿ ಮಳೆ. ಏನ್ ಮಳೆ ಸಾಹೇಬ್ರೆ, ನೋಡ್ರಿ ನನ್ ಮೆಕ್ಕೆಜೋಳದಾಗ ಹೆಂಗ್ ನೀರ್ ನಿಂತ್ಬಿಟ್ಟೈತೆ. ಕಾಯಿಗಿನ ಜಮೀನು ನೀರ್ ಹೋಗಕ್ಕೂ ಜಾಗಿಲ್ಲ, 80 ಚೀಲ ಜೋಳ ಬರ್ಬೋದು ಅನ್ಕೊಂಡಿದ್ದೆ. ಅಯ್ಯೋ ಹೌದಲ್ಲ ರಮಣ, ಈ ನೀರ್ ಇನ್ನೂ 2-3 ದಿವಸ ಇಳ್ದಂಗೆ ಕಾಣಲ್ಲ ನೋಡ್ರಿ. ಇಲ್ ಸಾಹೇಬ್ರೆ ನೋಡ್ರಿ, ಇನ್ನು ಈ ಮೋಡ ಎಷ್ಟ್ ದಟ್ಟವಾಗೈತೆ ಅಂತ, ಇನ್ನೂ ಮಳೆ ಸುರಿ ಹಾಕೈತೆ. ರಮಣ, ನೀವು ಮೆಕ್ಕೆಜೋಳಕ್ಕೆ ಇನ್ಶೂರೆನ್ಸ್ ಏನಾದ್ರೂ ಕಟ್ಟಿದ್ರಾ? ಹ್ಞೂ ಸಾಹೇಬ್ರೆ ಕಟ್ಟೀನಿ. ಅದ್ರದ್ದು ರಶೀತಿ ಇದೆಯಾ? ಆಯ್ತು ಸಾಹೇಬ್ರೆ, ತೆಗೆದಿಟ್ಟೇನೆ, ಬ್ಯಾಂಕ್ ಮ್ಯಾನೇಜರ್ ಇಟ್ಕೋಬೇಕಂತ ಹೇಳಿದ್ರು ನನಗೆ. ಸರಿ ರಮಣ, ಹಾಗಾದ್ರೆ ಒಂದ್ ಫೋನ್ ನಂಬರ್ ಬರ್ದ್ಕೊಡ್ತೀನಿ, ಅದಕ್ಕೆ ಫೋನ್ ಮಾಡ್ರಿ. ಅದಕ್ಕೇನ್ ದುಡ್ಡೇನ್ ಕಟ್ಟಾಗಲ್ಲ, ಉಚಿತ ಸಹಾಯವಾಣಿ. ಅದು ನಂಬರ್ ಬರ್ಕೇಳ್ರಿ, 1800-2005142. ಈ ಫೋನ್ ನಂಬರ್ಗೆ ಫೋನ್ ಮಾಡಿ ದೂರ ದಾಖಲು ಮಾಡ್ರಿ. ಅದಕ್ಕೆ ನೀವು ನಿಮ್ಮ ಅಪ್ಲಿಕೇಶನ್ ನಂಬರು, ಯಾವ ವರ್ಷ ಯಾವ ಹಂಗಾಮಿಗೆ ಯಾವ ಬೆಳೆಗೆ ವಿಮೆ ಮಾಡಿಸಿದೀರಾ ಅಂತ ತಿಳಿಸ್ಬೇಕು. ಜೊತೆಗೆ ವಿಸ್ತೀರ್ಣ, ಬೆಳೆ ಹಾನಿಗೆ ಕಾರಣನ ನೀವು ತಿಳಿಸ್ಬೇಕಾಗುತ್ತೆ. ಅದ್ರ ಜೊತೆಗೆ ನಿಮ್ಮ ಚಾಲ್ತಿ ಫೋನ್ ನಂಬರ್ ಕೂಡ ನೀವು ಹೇಳಬೇಕಾಗುತ್ತೆ. ಆಗ ನಿಮ್ಮ ಹೆಸರಲ್ಲಿ ದೂರು ದಾಖಲಾಗುತ್ತೆ. ಓ ಹಂಗಾದ್ರೆ ನಿಧಾನಕ್ಕೆ ಮಾಡ್ತೀನಿ ಬಿಡ್ರಿ ಸಾಹೇಬ್ರೆ. ಹಂಗಲ್ಲ ರಮಣ, ಇಂಥ ಪರಿಸ್ಥಿತಿಲಿ ನೀವು 72 ಗಂಟೆ ಒಳಗೆ ನೀವು ದೂರನ್ನ ದಾಖಲು ಮಾಡಬೇಕಾಗುತ್ತೆ. ಹೌದಾ ಸರ್? ಹಂಗಾದ್ರೆ ನಿಮ್ ಎದುರಿಗೆ ಮಾಡ್ತೀನಿ ನೋಡ್ರಿ. ಈಗ ಇನ್ನೊಂದ್ಸರಿ ನಂಬರ್ ಹೇಳ್ರಿ ಸರ್. ಅದನ್ನ ಬರ್ಕಡ್ರಿ ನಂಬರು 1800200542. ಆಯ್ತು ಸಾಹೇಬ್ರೆ. ಏನ್ ರಮಣ್ಣ, ಫೋನ್ನಾಗೆ ನಾವು ಬಾರಿ ಮಾತಾಡ್ತಿದ್ದೆ, ಮಳೆ ಬೆಳೆ ಅಂತೆಲ್ಲ ಹೇಳ್ತಿದ್ದೆ. ಬರ್ರಿ ಗಿರ್ಜಕ್ಕ, ನೋಡ್ರಿ ರಾಮಣ್ಣನ ಮೆಕ್ಕೆಜೋಳದಾಗಿ ಎಷ್ಟು ನೀರ್ ನಿಂತ್ಕೊಂಡ್ಬಿಟ್ಟೈತೆ. ಅದಕ್ಕೆ ಬೆಳೆ ವಿಮೆ ಕಂಪನಿಗೆ ಫೋನ್ ಮಾಡಿ ಪರಿಹಾರ ಕೇಳ್ತಿದ್ರು. ಗಿರ್ಜಕ್ಕ, ಹಿಂಗೆ ಏನಾರ ತೊಂದ್ರೆ ಆದ್ರೆ ನಾವು ಸಹಾಯವಾಣಿಗೆ ಫೋನ್ ಮಾಡಿ ಯಾವ ರೀತಿ ನಮ್ಮ ಬೆಳೆ ಹಾಳಾಗಿದ್ರ ಬಗ್ಗೆ ದೂರು ದಾಖಲು ಮಾಡ್ಬೇಕಂತ ಸಾಹೇಬ್ರು ಹೇಳ್ಕೊಡ್ತಿದ್ರು ನೋಡ್ರಿ. ಹೌದಾ ಸಾಹೇಬ್ರೆ? ನಾವುನು ಮುಂಗಾರ್ನಾಗೆ ಮೆಕ್ಕೆಜೋಳಕ್ಕೆ ವಿಮೆ ಕಟ್ಟಿದ್ವಿ ಸಾಹೇಬ್ರೆ, ನೀವೇ ಹೇಳಿದ್ರಲ್ಲ. ಒಳ್ಳೆ ಕೆಲಸನೇ ಮಾಡಿದಿರಿ ಗಿರ್ಜಕ್ಕ. ಸಾಹೇಬ್ರೆ ನಾವು ಕಟ್ಟೇ ಇಲ್ಲ. ಹೇ ಗಿರ್ಜಕ್ಕ, ನೀವು ಬೆಳೆ ವಿಮೆ ಕಟ್ಟಿರ್ ಕಣಕ್ಕ, ಆ ಬ್ಯಾಂಕ್ ನಾಗ ನೀವು ಕ್ರಾಪ್ ಲೋನ್ ತಗೊಂಡಿರ ಇಲ್ಲ? ಹ್ಮ್ ತಗೊಂಡಿವ್ ಗಿರ್ಜಕ್ಕ. ಹ್ಮ್ ನೀವು ಬ್ಯಾಂಕ್ ನಾಗ ಏನಾದ್ರೆ ಸಾಲ ಗಿಲ್ಲ ತಗೊಂಡಿದ್ರೆ ಬ್ಯಾಂಕ್ನರೆ ಬೆಳೆ ವಿಮೆಗೆ ನೋಂದಾವಣಿ ಮಾಡಿರ್ತಾರ ಕಣಕ್ಕ. ಓ ಹೌದೇನು? ಹೌದು ಲಕ್ಷ್ಮಕ್ಕ, ನೀವು ಬೆಳೆ ಸಾಲ ತೆಗ್ದಿದ್ರೆ ಬ್ಯಾಂಕ್ನಿಂದಲೇ ನೋಂದಾವಣಿ ಮಾಡಿರ್ತಾರೆ. ನೀವು ಅದರ ರಶೀತಿ ತಗೊಂಡ್ ಇಟ್ಕೊಂಡಿರ್ಬೇಕಷ್ಟೇ. ಏನ್ ಗೊತ್ತಾ ಸಾಹೇಬ್ರಿ, ಈಗ ಮಳಿ ಜಾಸ್ತಿ ಬಂದ್ರೆ ಹಿಂಗಾಗೈತಿ. ಒಂದೊಂದ್ಸಾರಿ ಮಳಿನೂ ಬರಲ್ಲ, ಬೆಳೆ ಬಿತ್ತಕ್ಕೂ ಆಗಲ್ಲ, ಹಂಗಾಗ್ಬಿಡುತ್ತೆ. ಹೌದೌದ್ ರಮಣ್ಣ, ಹಂಗೇನಾದ್ರೂ ಆಯ್ತಂದ್ರೆ ಒಂದು ವಿಮಾ ಘಟಕದಲ್ಲಿ ಮುಕ್ಕಾಲು ಭಾಗಕ್ಕಿಂತ ಹೆಚ್ಚು ಪ್ರದೇಶದಲ್ಲಿ ಯಾವ್ದಾರು ಪ್ರತಿಕೂಲ ಹವಾಮಾನದಿಂದ ಬಿತ್ತನೆ ವಿಫಲಗೊಂಡಿದ್ರೆ ಗರಿಷ್ಠ 25% ವಿಮೆ ಸೌಲಭ್ಯ ನಿಮ್ಗೆ ದೊರೆಯುತ್ತೆ. ಈ ವಿಮಾ ಘಟಕ ಅಂದ್ರೆ ಏನ್ ಸಾಹೇಬ್ರೆ? ಅದು ರಮಣ್ಣ, ವಿಮಾ ಘಟಕ ಅಂದ್ರೆ ಗ್ರಾಮ ಪಂಚಾಯತಿ ಅಥವಾ ಹೋಬ್ಳಿ ಅಂತ ಅರ್ಥ. ಹೌದಾ ಸಾಹೇಬ್ರೆ? ಸಾಹೇಬ್ರೆ, ಅಕಸ್ಮಾತ್ ಆಗಿ ಬೆಳೆ ಬೆಳೆದಿರ್ತೀವಿ, ಅವಾಗ ಏನಾದ್ರೂ ಬೆಳೆ ಹಾಳಾದ್ರೆ ವಿಮೆ ದುಡ್ಡು ಬರ್ತೈತೇನ್ರಿ? ಲಕ್ಷ್ಮಕ್ಕ, ಬೆಳೆ ಬೆಳವಣಿಗೆ ಹಂತದಲ್ಲಿದ್ದಾಗ ಪ್ರಕೃತಿ ವಿಕೋಪಗಳಿಂದ ಏನಾದ್ರೂ ಹಾನಿ ಆದ್ರೆ ಬೆಳೆ ವಿಮೆ ಪರಿಹಾರ ಸಿಗುತ್ತೆ. ಹೌದಾ ಸಾಹೇಬ್ರೆ? ಅಂದ್ರೆ ಇಷ್ಟೇ ಬೆಳೆ ಏನಾದ್ರೂ ನಷ್ಟ ಆಗಿರ್ಬೇಕು ಅಂತ ಏನಾದ್ರೂ ಐತಾ ಸಾಹೇಬ್ರೆ? ಗಿರ್ಜಕ್ಕ, ಬೆಳೆ ಬೆಳವಣಿಗೆ ಹಂತದಲ್ಲಿದ್ದಾಗ ಇಳುವರಿಲಿ 50%ಕ್ಕಿಂತ ಹೆಚ್ಚು ಬೆಳೆ ನಷ್ಟ ಆಗುವ ಏನಾದ್ರೂ ಸಂಭವ ಇದ್ರೆ ವಿಮೆ ಹಣ ಸಿಗುತ್ತೆ. ಮತ್ತೆ ಬೆಳೆ ಕಟಾವಾದ್ಮೇಲೆ ಜಮೀನಲ್ಲಿ ಏನಾದ್ರೂ ನೀವು ಒಣಗಲು ಬಿಟ್ಟ ಸಂದರ್ಭದಲ್ಲಿ 2 ವಾರದೊಳಗೆ ಏನಾದ್ರೂ ಅಕಾಲಿಕ ಮಳೆಯಿಂದ ಬೆಳೆ ಹಾನಿಗೊಳಗಾದ್ರೆ ಆಗ್ಲೂ ಸಹ ನಿಮಗೆ ವಿಮೆ ಹಣ ದೊರೆಯುತ್ತೆ. ಸಾಹೇಬ್ರೆ, ಈ ಬೆಳೆ ನಷ್ಟ ಇಷ್ಟೇ ಆಗೈತಿ ಅಂತ ಹೆಂಗ್ ಗೊತ್ತಾಗ ಸಾಹೇಬ್ರೆ? ಅದು ನೋಡಿ ರಮಣ, ವಿಮಾ ಘಟಕಗಳ ರೈತರ ಜಮೀನುಗಳಲ್ಲಿ ಬೆಳೆ ಕಟಾವು ಪ್ರಯೋಗ ಅಂತ ಮಾಡ್ತಾರೆ. ಅದನ್ನ ಮಾಡಿ ಇಳುವರಿನ ದಾಖಲೆ ಮಾಡ್ತಾರೆ. ಈ ಇಳುವರಿ ಆಧಾರದ ಮೇಲೆ ಬೆಳೆ ನಷ್ಟ ಪರಿಹಾರ ನಿರ್ಧಾರ ಮಾಡ್ತಾರೆ. ಬೆಳೆ ಹಾನಿ ಆಗಿದ್ರೆ ಖಂಡಿತ ವಿಮೆ ಪರಿಹಾರ ಬರುತ್ತೆ. ಹೌದು ಸಾಹೇಬ್ರೆ, ಈಗ ಮತ್ತೆ ಹಿಂಗಾರ್ನಾಗ ನಾವು ಬೆಳೆ ಬಿತ್ತೀವಲ್ಲ, ಅದಕ್ಕೂ ಏನಾದ್ರೂ ಬೆಳೆ ವಿಮೆ ಕಟ್ಬೋದಾ ಸಾಹೇಬ್ರೆ? ಒಳ್ಳೆ ಪ್ರಶ್ನೆ ಗಿರ್ಜಕ್ಕ. ನೋಡಿ, ಹಿಂಗಾರು ಮತ್ತು ಬೇಸಿಗೆ ಬೆಳೆ ವಿಮೆ ಕಟ್ಟೋದಕ್ಕೆ ಈಗಾಗಲೇ ನೋಟಿಫಿಕೇಶನ್ ಬಂದಿದೆ. ಬೆಳೆ ಸಾಲ ಏನಾದ್ರೂ ತಗೊಂಡಿದ್ದೀರಾ ನೀವು? ಹೌದು ಸಾಹೇಬ್ರೆ, ತಗೊಂಡಿದೀವಿ ನಾವು. ಹಾಗೇನಾದ್ರೂ ಬೆಳೆ ಸಾಲ ತಗೊಂಡಿದ್ರೆ ಸಂಬಂಧಪಟ್ಟ ಬ್ಯಾಂಕ್ನವರು ಬೆಳೆ ವಿಮೆ ಯೋಜನೆಯಡಿಯಲ್ಲಿ ನೋಂದಣಿ ಮಾಡಿರ್ತಾರೆ. ಹೌದು ಸಾಹೇಬ್ರೆ, ಈ ಸಲ ನಾವು ಬೆಳೆ ಸಾಲ ಏನೂ ತಗೊಂಡಿಲ್ಲ, ಹಂಗಾರೆ ನಾವು ಈ ಬೆಳೆ ವಿಮೆ ಯೋಜನೆಗೆ ಕಟ್ಟಕ್ ಬರಲ್ವಾ? ಗಿರ್ಜಕ್ಕ, ಎಲ್ರೂ ಕಟ್ಬಹುದು. ನೀವು ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ವಿಮಾ ಕಂತನ್ನು ಪಾವತಿಸಿ ನೋಂದಾಯಿಸಿಕೊಂಡು ರಶೀದಿ ತಗಬೇಕು. ನೋಂದಾಯಿಸಿಕೊಳ್ಳೋದಕ್ಕೆ ಆಧಾರ್ ಕಾರ್ಡು, ಪಹಣಿ, ಆಧಾರ್ ಲಿಂಕ್ ಆಗಿರೋ ಬ್ಯಾಂಕ್ ಖಾತೆ ವಿವರ ಇವೆಲ್ಲ ತಗೊಂಡೋಗಿ ನೋಂದಣಿ ಮಾಡ್ಕೊಳ್ರಿ. ಸಾಹೇಬ್ರೆ, ಯಾವ್ಯಾವ ಬೆಳೆ ಕಟ್ಬೋದು ಸಾಹೇಬ್ರೆ? ಅದು ಇಷ್ಟಿಂದಾಗ ಕಟ್ಟಬೇಕಂತ ಏನಾರ ಐತೇನು ಸಾಹೇಬ್ರೆ? ಅದು ನೋಡಿ ರಮಣ, ದಾವಣಗೆರೆ ಜಿಲ್ಲೆಗೆ ಹಿಂಗಾರು ಹಂಗಾಮ್ಗೆ ನೀರಾವರಿಯಲ್ಲಿ ಮೆಕ್ಕೆಜೋಳ, ರಾಗಿ, ಸೂರ್ಯಕಾಂತಿ, ಜೋಳ ಮತ್ತೆ ಮಳೆಯಾಶ್ರಿತದಲ್ಲಿ ಜೋಳ, ಹುರುಳಿ, ಸೂರ್ಯಕಾಂತಿ ಈ ಬೆಳೆಗಳಿಗೆ ನೋಂದಾವಣಿ ಮಾಡಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ. ಈ ಬೆಳೆಗಳಿಗೆ ನೋಂದಾವಣಿ ಮಾಡಿಸ್ಕೊಳ್ಳೋದಕ್ಕೆ 15 ನವೆಂಬರ್ ಕೊನೆ ದಿನಾಂಕ ಆಗಿರುತ್ತೆ. ಅಷ್ಟರೊಳಗೆ ನೀವು ನೋಂದಣಿ ಮಾಡಿಸ್ಕೊಳ್ಬೇಕು. ಆಮೇಲೆ ಈರುಳ್ಳಿ, ಟೊಮೆಟೊ ಬೆಳೆದಿದ್ರೆ ನೋಂದಾವಣೆ ಮಾಡಿಸ್ಕೊಳ್ಳೋದಕ್ಕೆ 30 ನವೆಂಬರ್ ಕೊನೆ ದಿನಾಂಕ ಆಗಿರುತ್ತೆ. ಮತ್ತೆ ಮಳೆಯಾಶ್ರಿತ ಕಡಲೆ ಬೆಳೆಗೆ ನೋಂದಾಯಿಸಿಕೊಳ್ಳೋದಕ್ಕೆ 16 ಡಿಸೆಂಬರ್ ಕೊನೆ ದಿನಾಂಕ ಆಗಿರುತ್ತೆ. ಹೌದಾ ಸಾಹೇಬ್ರೆ? ಹಂಗಾರೆ ಈ ಬೇಸಿಗೆ ಬೆಳೆಗೂ ಏನಾದ್ರು ಬೆಳೆ ವಿಮೆ ಕಟ್ಬೋದೇನ್ರಿ?